ಕರೆದುಕೊಂಡು, ಅಟ್ಟಿ ದಿಕ್ಪಾಲಕರನ್ನು ಕರೆದುಕೊಂಡು, ಸರ್ವರನ್ನು ಕರೆದುಕೊಂಡು, ಕೈಲಾಸದಲ್ಲಿ ಯಾರೂ ಇಲ್ಲದಂತೆ ಅಂತದ್ದಾಳವಾಗಲೆ ಅಂತ ಪೂಜಿಸುತ್ತಿರುವ ಸಮಯದಲ್ಲಿ ಆಗ ಪಾರ್ವತಿಯು ಕೈಲಾಸಕ್ಕೆ ಬಂದು ಪರಶಿವನನ್ನು ನೋಡುತ್ತಾಳೆ. ಮಾತಲ್ಲಿ ಇಲ್ಲದ್ದಲ್ಲ ಕಂಡು ಈ ಪರಶಿವನಿಗೆ ಈ ಆದಿಶಕ್ತಿಯ ಮಹಿಮೆಯನ್ನು ತೋರಿಸಬೇಕೆಂದು ತನ್ನ ಮರಿ ಒಳಗಿನ ಬೆವರನ್ನೇ ತೆಗೆದು ಉಂಡೆಯಲ್ಲೇ ಕಟ್ಟಿ ಉಳ್ಳಿಗೆ ಜೀವ ಕಳೆಯಲು ತುಂಬಿ ಜೀವಕಳೆಯನ್ನು ತುಂಬಿದಂತ ಬಾಲಕನಿಗೆ ಬೆಲಕ ಕುಮಾರನೆಂದು ನಾಮೋಚ್ಚಾರವನ್ನು ಮಾಡಿ ಬಾಲಕ ಕೊಲರೇ ಹೇ ತಾಯಿಯ ಜಗತ್ತಿಗೆ ಒಡೆಯಲಾದ ಪಾರ್ವತಿಯೇ ನನ್ನನ್ನು ನಿರ್ಮಿಸಿದ ಕಾರಣವೇನು? ಹೇ ಬಾಲಕ ಕೈಲಾಸಪತಿಯಾದ ಪರಮಾತ್ಮನು ನನ್ನನ್ನು ಕರೆದುಕೊಂಡು ಹೋಗದೆ ಸರ್ವರನ್ನು ಕರೆದುಕೊಂಡು ಹೋಗಿರುವನು. ಆದರೆ ದ್ವಾರ ಬಾಗಿಲಿಗೆ ಕಾವಲಗಾರನಿಲ್ಲ. ಅದಕ್ಕೋಸ್ಕರವಾಗಿ ಕಾವಲಗಾರನಾಗಿ ನೀನು ಇಲ್ಲೇ ಕುಳಿತುಕೋ. ನಾನು ಜಳಕವನ್ನು ಮಾಡಿ ಆರು ಮಡಿಗಳನ್ನು ಇಟ್ಟುಕೊಂಡು ಭದ್ರಾಸನವನ್ನು ಹಾಕಿಕೊಂಡು ಪರಶಿವನ ರೂಪರೇಷೆಯಾಗಿರುವ ಶ್ರೀವೀರಭದ್ರ ಶ್ರೀವೀರಭದ್ರ ಪರಶಿವನ ರೂಪರೇಷೆಯಾಗಿರುವ ಹೇ ದೇವ, ಆಗ ಬೆಳಗ ಕುಮಾರನು ತಾಯಿಯ ಅಪ್ಪಣೆಗೆ ಆದ್ದಾನುಸಾರವಾಗಿ ದೇವಾನು ದೇವತೆಗಳೇ ಬರಲಿ ದಿಕ್ಕ ಪಾಲಕರೇ ಬರಲಿ ಮೇಲಾಗಿ ಪರಮಾತ್ಮನೇ ಬಂದರು. ತಾಯಿಯ ಅಪ್ಪಣೆ ಆಗದ ವಿರಹ ಯಾರನ್ನು ಒಳಗೆ ಪ್ರವೇಶ ಮಾಡುವುದಿಲ್ಲ. ಬರವನ್ನು ದಯಪಾಲಿಸಿಕೊಂಡು ದೇವಾ